ಸೊ ಈಗ ಮಳೆ ಇನ್ನೂ ಕಡಿಮೆ ಆಗುತ್ತೆ. ಇನ್ನು ಬೇರೆ ಬೇರೆ ಕೆಲಸಗಳು ಅಂದರೆ ನಾರ್ಮಲಿ ಏಪ್ರಿಲ್ ಮೇನಲ್ಲಿ ನಾವು ನೆರಳು ನಿಯಂತ್ರಣ ಮಾಡ್ಕೊಂಡಿರ್ತೇವೆ. ಸೊ ತಿರುಗಾ ಏನಾದರೂ ನೆರಳು ಜಾಸ್ತಿ ಇದ್ದರೆ ಸ್ವಲ್ಪ ಮಟ್ಟಿಗೆ ನೆರಳನ್ನು ತಗೊಳ್ಳೋದು ಒಳ್ಳೆಯದು. ನಾರ್ಮಲಿ ತೆಗೆಯೋದಿಲ್ಲ ಮಳೆ, ಅದು ಈಗ ನೆರಳು ಕಡಿಮೆ ಜಾಸ್ತಿ ಇದ್ದರೆ ತಗೋಬೇಕಾಗುತ್ತೆ. ಯಾರಿಗೆ ಮಳೆ ಬೇಗ ಶುರುವಾಗ್ಬಿಡ್ತು ಏನು ಮಾಡಲಿಕ್ಕೆ ಆಗಿಲ್ಲ ಅಂಥವ್ರಿಗೆ ಈಗ ಸಕಾಲ ಸಕಾಲ ಅನಿಸುತ್ತೆ. ಅಂದರೆ ಈ ಕೆಲಸಗಳನ್ನು ಕೈಗೊಳ್ಳೋದಕ್ಕೆ ನೆರಳು ನಿರ್ವಹಣೆ ಅಂಥದ್ದು ಮಾಡ್ಕೊಳ್ಳೋಕ್ಕೆ. ಹಾಂ, ಅಂದರೆ ಯಾವ ತೋಟದಲ್ಲಿ ಮಾಡೇ ಇಲ್ಲ ಅಂಥವ್ರು ಮಾಡಬೇಕು, ಮಾಡಿರೋದು ಏನು ಅವಶ್ಯಕತೆ ಇರಲ್ಲ. ಸೊ ಅದು ಒಂದು ಮುಖ್ಯ. ಎರಡನೇದು, ಈಗಾಗಲೇ ಮಳೆ ಕಂಟಿನ್ಯೂಸ್ ಆಗಿದ್ದರಿಂದ ಸುಮಾರು ತೋಟಗಳಲ್ಲಿ ನಾವು ಕಳೆಯನ್ನು ನೋಡ್ತಾ ಇದ್ದೇವೆ. ಹೌದು. ಸೊ ಕಳೆ ನಿರ್ವಹಣೆಯನ್ನು ಮಾಡಲೇಬೇಕಾಗುತ್ತೆ. ಸೊ ಯಾರು ಮಿಷಿನ್ ವೀಡಿಂಗ್ ಮಾಡ್ತೀರೋ ಅಥವಾ ಹ್ಯಾಂಡ್ ವೀಡಿಂಗ್ ಮಾಡಿ ಕಳೆ ನಿರ್ವಹಣೆಯನ್ನು ಮಾಡ್ಕೊಬೇಕು. ಸೊ ಮತ್ತು ಬುಡವನ್ನು ಬಿಡಿಸ್ಕೋಬೇಕು. ಸೊ ಯಾಕೆ ಬುಡದಲ್ಲಿ ಕಳೆ ಮತ್ತು ಸೊಪ್ಪು ಎಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ಬಿಡಿಸಿ ಮತ್ತು ಕೊತ್ತುಗಳನ್ನು ಕಾಯಿಲ್ ಮಾಡಿಕೊಂಡು ಸೊ ಒಂದು ಗೊಬ್ಬರವನ್ನು ಕೊಡೋದು. ಈಗೇನಾಗಿದೆ, ಆಗಲೇ ಕುಯ್ಲಿಕ್ಕೆ ಶುರುವಾಗಿದೆ. ಸೊ ಈಗ ಮೊದಲನೇ ಕುಯ್ಲು ಮುಗಿದಿದೆ, ಇನ್ನು ಎರಡನೇ ಕುಯ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಎರಡನೇ ಕುಯ್ಲು ಕುಯ್ಯೋದು ಆವಾಗ ಕೊತ್ತುಗಳನ್ನು ಆದಷ್ಟು ಗಿಡದ ಕಡೆ ಭಾಗಿಸ್ಕೋಬೇಕಾಗತ್ತೆ. ಸೊ ಆವಾಗ ಗೊಬ್ಬರ ಹಾಕಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಬೋದು. ಸೊ ಬುಡವನ್ನು ಕ್ಲೀನ್ ಮಾಡಿಕೊಂಡು ಕೊತ್ತುಗಳನ್ನು ಕಾಯಿಲ್ ಮಾಡಿ ಅನಂತರ ಅದಕ್ಕೆ ಗೊಬ್ಬರವನ್ನು ಹಾಕಿ ಒಂದು 45 ಸೆಂಟಿಮೀಟರ್ ದೂರದಲ್ಲಿ ಗೊಬ್ಬರವನ್ನು 45 ಸೆಂಟಿಮೀಟರ್ ಹರಡುತ್ತೆ. ಸೊ ಅದರೊಳಗೆ ನಾವು ಗೊಬ್ಬರವನ್ನು ಹಾಕ್ಕೊಬೇಕು. ಅಂದರೆ ಆ ಗಿಡದ ವ್ಯಾಪ್ತಿಗೆ ವ್ಯಾಪ್ತಿ ಒಳಗೆ ಒಂದೂವರೆ ಅಡಿ ದೂರದಲ್ಲಿ 45 ಸೆಂಟಿಮೀಟರ್ ವ್ಯಾಪ್ತಿಯೊಳಗೆ ಬುಡದಿಂದ ಅದರೊಳಗೆ ನಾವು ಗೊಬ್ಬರವನ್ನು ಹಾಕ್ಕೊಬೇಕಾಗತ್ತೆ. ಸೊ ನಾರ್ಮಲಿ ಮತ್ತೆ ಅದನ್ನು ಹಾಕ್ಬಿಟ್ಟು ಸೊ ಮತ್ತೆ ಎಲ್ಲಿ ಕೊಳೆ ರೋಗ ಏನಾದ್ರು ಬಂದಿದ್ರೆ COCಯನ್ನು ಡ್ರೆಂಚ್ ಮಾಡ್ಕೊಬೇಕು. ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನು 1/2 ಕೆಜಿ ಒಂದು ಬ್ಯಾರಲ್ಗೆ %.2 ಅಂತ ಹೇಳ್ತೇವೆ. ಅದನ್ನು ಮಾಡಿ ಬುಡಕ್ಕೆ ಮತ್ತೆ ಕಾಯಿ ಮತ್ತೆ ಕೊತ್ತು ಎಲ್ಲ ನೆನೆಯೋ ಥರ ಸೊ ನೆನೆಸ್ಕೊಬೇಕು. ಮತ್ತೆ ಚರಂಡಿ ಏನನ್ನು ಕ್ಲೀನ್ ಮಾಡ್ಕೊಬೇಕು. ಬಸವೆಗಾಲುಗಳನ್ನು ಕ್ಲೀನ್ ಮಾಡ್ಕೊಬೇಕು, ಯಾಕೆಂದ್ರೆ ಮಳೆ ಜಾಸ್ತಿ ಬಂದಿದ್ದರಿಂದ ಈ ವರ್ಷ. ಸೊ ಇಷ್ಟು ಕೆಲಸಗಳನ್ನು ನಾವು ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತೆ ಅಲ್ಲಿ ಸಾಕಷ್ಟು ಒಂದು ರೀತಿ ಸಾವಯವ ಅಂಶ ಇರುತ್ತೆ, ಅದನ್ನು ಇರುತ್ತೆ, ಅದನ್ನು ನಮ್ಮ ಜಮೀನಿಗೆ ಬಳಸ್ಕೊಬಹುದು. ಈಗ ಅಂದ್ರೆ ಈಗಲೇ ತಕ್ಷಣ ನಾವು ಅರ್ಥಿಂಗ್ ಅಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಒಂದು ಸ್ವಲ್ಪ ದಿನ ಬಿಟ್ಟು ಅದನ್ನು ಮಣ್ಣನ್ನು ಈ ಗಿಡದ ಬುಡಕ್ಕೆ ಹಾಕಲಿಕ್ಕೆ ಉಪಯೋಗಿಸ್ಕೋಬೋದು. ಸೊ ಚರಂಡಿ ಕ್ಲೀನ್ ಮಾಡಿ ಮೋಸ್ಟ್ಲಿ ಅಲ್ಲಲ್ಲೇ ಗುಡ್ಡೆ ಮಾಡ್ಕೊಬೇಕಾಗತ್ತೆ. ಸೊ ಚರಂಡಿಯಲ್ಲಿರೋ ಮಣ್ಣನ್ನು ಸೊ ಮತ್ತೆ ಮಳೆ ಕಡಿಮೆ ಆದಮೇಲೆ ಮತ್ತೆ ಆ ಮಣ್ಣೆಲ್ಲ ಒಂದು ಸ್ವಲ್ಪ ಒಣಗಿದ ಮೇಲೆ ಅದನ್ನು ಅರ್ಥಿಂಗ್ ಅಪ್ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು. ಸೊ ಅದು ಒಂದು ಬಹಳ ಮುಖ್ಯ. ಮತ್ತೆ ಈಗ ಗೊಬ್ಬರ ಕೊಡೋ ಸಮಯ ಪೌಷ್ಟಿಕಾಂಶಗಳು ನಾರ್ಮಲಿ 1 ಹೆಕ್ಟರ್ಗೆ 37.5 ಕೆಜಿ ಸಾರಜನಕ, 37 ಕೆಜಿ ರಂಜಕ, 75 ಕೆಜಿ ಪೊಟ್ಯಾಷು ಮಳೆ ಆಶ್ರಿತ ಬೆಳೆ ಆದರೆ ಆ ಪ್ರಮಾಣದಲ್ಲಿ ಕೊಡ್ತೇವೆ. ಸೊ ಅದನ್ನು ನೀವು ಈಗ ಮಾಡಬೇಕಾಗುತ್ತೆ. ಸೊ ಅಥವಾ 1-2 ಬ್ಯಾಗು ಯೂರಿಯಾ, 1-2 ಬ್ಯಾಗು ಸಿಂಗಲ್ ಸೂಪರ್ ಫಾಸ್ಫೇಟು, 1-2 ಬ್ಯಾಗು ಪೊಟ್ಯಾಶ್ MOP ಮಿಕ್ಸ್ ಮಾಡಿಬಿಟ್ಟು ಒಂದು ಗಿಡಕ್ಕೆ 300 ಗ್ರಾಮ್ ಅಷ್ಟು ಕೊಡ್ಬೋದು. 2 ಕೈ ಅಥವಾ 3 ಕೈಯನ್ನು ಕೊಟ್ಟುಕೊಂಡ್ರೆ ಹಿಡಿ ಅಂತೀವಲ್ಲ, ಹಿಡಿ ಅದನ್ನು ಕೊಟ್ಟುಕೊಂಡು ಸೊ ದೂರ ಹಾಕಬೇಕು, ಒಂದೇ ಕಡೆ ಹಾಕಬಾರ್ದು, ಕೊತ್ತ ಮೇಲೆ ಹಾಕಬಾರ್ದು. ಆದಷ್ಟು ಕೊತ್ತನ್ನು ಮಡಚಿಕೊಂಡು ಅದು ಕೊತ್ತಿಂದ ದೂರ, ಗೆಡ್ಡೆಯಿಂದ 1/2 ಅಥವಾ 1 ಅಡಿ ದೂರದಲ್ಲಿ ಹಾಕಬೇಕು. 45 ಸೆಂಟಿಮೀಟರ್ ಅಂತ ಹೇಳಿರುತ್ತೆ, ಬುಡದಿಂದ ಅಷ್ಟರಲ್ಲಿ ಹಾಕೋಬೇಕು. ಸೊ ಗೊಬ್ಬರ ಕೊಡೋದು ಬಹಳ ಮುಖ್ಯ. ಸೊ ಈ ಪ್ರಮಾಣದಲ್ಲಿ ನಾವು ಗೊಬ್ಬರ ಕೊಟ್ಕೊಂಡ್ರೆ ಅನಂತರ ಏನು ಮಾಡ್ಬೋದು ಅಂದರೆ, ಈಗಾಗಲೇ ಈ ಕಾರ್ಡಮಮ್ ಸ್ಪೆಷಲ್ ಅಂತ ಮೈಕ್ರೋನ್ಯೂಟ್ರಿಯಂಟ್ ಲಘು ಪೋಷಕಾಂಶಗಳನ್ನು ಸುತ್ತ ಕೊಡಬೇಕಾಗುತ್ತೆ. ಏಲಕ್ಕಿ ವಿಶೇಷ, ಏಲಕ್ಕಿಯಲ್ಲಿ ಒಂದು ಲಘು ಪೋಷಕಾಂಶ ವಿಶೇಷ ಕಾರ್ಡಮಮ್ ಸ್ಪೆಷಲ್ ಅಂತ ನಮ್ಮ ಸಂಸ್ಥೆಯಿಂದ ರಿಲೀಸ್ ಮಾಡಿದ್ದಾರೆ. ಅದನ್ನು 1 kg/bbl ಹಾಕಿ ಸಿಂಪಡಣೆ ಮಾಡ್ಕೊಬೇಕು. ಗಿಡ ಗ್ರೀನ್ ಆಗುತ್ತೆ, ಚೆನ್ನಾಗುತ್ತೆ. ಅಥವಾ ಯಾವುದೇ ಅಥವಾ ಬೇರೆ ಮೈಕ್ರೋನ್ಯೂಟ್ರಿಯಂಟ್ ಏನು ಮಾರ್ಕೆಟ್ನಲ್ಲಿ ಸಿಗುತ್ತೆ, ಸೊ ಇದು ಸಿಕ್ಕಿಲ್ಲ ಅಂದರೆ ಅದನ್ನು ಸುದ ಸಿಂಪಡಣೆ ಮಾಡ್ಕೊಬೇಕು. ಮೈಕ್ರೋನ್ಯೂಟ್ರಿಯಂಟನ್ನು ಕೊಡಬೇಕು, ಗೊಬ್ಬರವನ್ನು ಕೊಡಬೇಕು. ಸೊ ಬಸಿಗಾಲುವೆಯನ್ನು ನಾವು ಕ್ಲೀನ್ ಮಾಡ್ಕೊಬೇಕು. ಕಾಪರ್ ಆಕ್ಸಿಕ್ಲೋರೈಡ್ ಡ್ರೆಂಚ್ ಮಾಡ್ಕೊಬೋದು. ಮತ್ತು ಎಲ್ಲೆಲ್ಲಿ ಎಲೆ ಚುಕ್ಕೆ ರೋಗ ಇದೆ ಅಂಥವರು 1/100 ಬೋಡೋ ದ್ರಾವಣವನ್ನು ತೋಟಕ್ಕೆ ಸಿಂಪಡಣೆ ಮಾಡಬೇಕು. ಸೊ ಇದು ಏಲಕ್ಕಿಯಲ್ಲಿ ಈಗ ಅಂದರೆ ಮುಂಗಾರು ಮಳೆ ನಂತರ ಅಂದರೆ ಸೆಪ್ಟೆಂಬರು ಅಕ್ಟೋಬರ್ನಲ್ಲಿ ಮಾಡುವಂತಹ ಕೆಲಸಗಳು. ಸೊ ಮಾಡಿ ಏಲಕ್ಕಿಯನ್ನು ಚೆನ್ನಾಗಿ ಬೆಳಿಬೇಕಾಗುತ್ತೆ. ಸೊ ಹೊಸದಾಗಿ ನೆಟ್ಟಿರೋರು

ಇದು ಕಜ್ಜಿ ಕಾಂಡ ಕೊರಕ ಮತ್ತು ಕಾಯಿ ಕೊರಕಗಳನ್ನ ಹತೋಟಿ ಮಾಡ್ಕೊಬೇಕಾಗುತ್ತೆ. ಓ, ಕಾಯಿ ಕೊರಕನು ಬರೋ ಸಾಧ್ಯತೆ ಇರುತ್ತೆ. ಮತ್ತು ಈ ಕಟ್ಟೆ ರೋಗ ಅಂತಾರಲ್ಲ, ಅದು ಬರ್ಬೋದ? ಕಟ್ಟೆ ರೋಗ ಎಲ್ಲಿ ನಾವು ತುಂಬ ಕೆಲಸ ಮಾಡೋದಿಲ್ಲ ಅಥವಾ ಎಲ್ಲಿ ನಾವು ತೋಟವನ್ನು ನೋಡ್ಕೊಳ್ಳಿರ್ತೀವಿ ಅಲ್ಲಿ ಆ ತೋಟಗಳಲ್ಲಿ ಕಾಣಿಸ್ತಾ ಇದೆ. ಸೊ ಕಟ್ಟೆ ರೋಗದ ಲಕ್ಷಣಗಳನ್ನು ತಿಳ್ಕೊಂಡು, ಅಂದರೆ ಮೊಸಾಯಿಕ್ ಸಿಂಪ್ಟಮ್ ಇರುತ್ತೆ ಅಲ್ಲೇ ಹೊಸ ಎಲೆ ಮೇಲೆ, ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಹತ್ತಿರದಿಂದ ನೋಡಿದರೆ ಗೊತ್ತಾಗುತ್ತೆ. ಅಂಥ ಗಿಡಗಳನ್ನು ತೆಗಿಬೇಕಾಗುತ್ತೆ. ಅನಂತರ ಮತ್ತೆ ಆ ತೋಟಕ್ಕೆ ಒಂದು ಇನ್ಸೆಕ್ಟಿಸೈಡನ್ನು ಸಿಂಪಡಣೆ ಮಾಡಿ, ಏಪಿಡ್ಸ್ ಇರುತ್ತೆ, ಸೊ ಸಿಂಪಡಣೆ ಮಾಡೋದ್ರಿಂದ ಅದನ್ನು ನಿಯಂತ್ರಣ ಮಾಡ್ಬೋದು. ಅಂದರೆ ಕ್ವಿನಾಲ್ಫಾಸ್ನಂತಹ ಕೀಟನಾಶಕ ಬಳಸ್ಕೋಬೋದು, ರೋಗ ರೋ ಅಥವಾ ಡೈಮಿಥೇಟ್ ಅಥವಾ ಕ್ವಿನಾಲ್ಫಾಸ್ನಂತಹ ಕೀಟನಾಶಕ ಬಳಸ್ಕೋಬೋದು. ಹಾಂ ಹಾಂ ಹಾಂ. ಮತ್ತು ಈ ಒಣ ವಾತಾವರಣ ಇದ್ದಾಗ ನೀರು ಏನಾದರೂ ಕೊಡಬೇಕಾಗತ್ತಾ ಏಲಕ್ಕಿ ಬೆಳೆಗೆ? ಏಲಕ್ಕಿ ಬೆಳೆಯಲ್ಲಿ ನೀರು ಭಾಳ ಮುಖ್ಯ ಆಗುತ್ತೆ. ನವಂಬರ್ ನಂತರ ನೀರು ಕೊಡಬೇಕಾಗತ್ತೆ, ನೋಡಿಕೊಂಡು ಸ್ವಲ್ಪ ಒಣ ವಾತಾವರಣ ಜಾಸ್ತಿ ಆದಂಗೆ ನೀರು ಕೊಡಬೇಕಾಗುತ್ತೆ, ನೀರು ಕೊಡಬೇಕಾಗುತ್ತೆ, ನೋಡಿ ಕೊಡ್ಬೋದು. ನೆರಳು ಜಾಸ್ತಿ ಇದ್ದರೆ ನೀರು ಬರೋದಿಲ್ಲ, ನೆರಳು ಬೇಕಿದ್ರೆ, ನೆರಳು ಕಡಿಮೆ ಇದ್ರೆ ಮಾತ್ರ. ನೆರಳು ಭಾಳ ಕಡಿಮೆ ಇತ್ತು ಅನ್ನುವಾಗ ಕೊಡಬೇಕಾಗುತ್ತೆ. ಬಿಸಿಲಿನ ಒಂದು ಜಳಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಆಗುತ್ತೆ ಇರುತ್ತೆ. ಇಲ್ಲ ಅಂದರೆ ನೆರಳಿನ ನಿರ್ವಹಣೆ ಸರಿಯಾಗಿ ಮಾಡಿಕೊಂಡ್ರೆ ಏನು ಅಷ್ಟು ಬೇಕಾಗುತ್ತೆ. ಆದರೆ ಈ ತೇವಾಂಶದ ಸಂರಕ್ಷಣೆ ಕ್ರಮ ಕೈಗೊಳ್ಬೇಕಾಗತ್ತೆ. ಹೌದು, ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೊತ್ತುಗಳು ನೆಕ್ಸ್ಟ್ ಬರೋ ವರ್ಷಕ್ಕೆ ಕೊತ್ತುಗಳು ಅಷ್ಟಾಗಿ ಬೆಳೆಯೋದೇ ಇಲ್ಲ. ಏನಾಗ್ತದೆ, ಈಗ ಏನಾಗ್ತಾ ಇದೆ ಅಂದರೆ ಏಲಕ್ಕಿಯಲ್ಲಿ ನೀರಾವರಿ ಎಲ್ಲ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದಾರೆ. ಸೊ ಅದರಿಂದ ವರ್ಷ ಎಲ್ಲ ಕೊತ್ತು ಬರ್ತಾನೆ ಇರುತ್ತೆ. ಈಗ ನಾವು ಒಂದು ಮಾಮೂಲಿ ಅಪ್ಪಂಗಲವನ್ನು ಅಥವಾ ಮಲಬಾರ್ ತಳಿಗಳಲ್ಲಿ ನಾವು ಬೆಳೆಯೋಕೆ ಹೋದಾಗ ನಮಗೆ ಫೆಬ್ರವರಿ ನಂತರ ಕೊತ್ತುಗಳು ಬರಬೇಕು, ಹೊಸ ಕೊತ್ತುಗಳು. ಸೊ ನೆಳ್ಳೆಯಲ್ಲಿ ಏನಾಗ್ತಾ ಇದೆ ಅಂದರೆ ವರ್ಷ ಎಲ್ಲ ಬರ್ತಾ ಇರುತ್ತೆ. ಸೊ ಅದರಿಂದ ಅವರು ಯಾವಾಗ ನೀರು ಕೊಡಬೇಕು ಅದು ನೋಡ್ಕೊಂಡು ಕೊಡ್ತಿರ್ತಾರೆ. ಸೊ ಅದು ವ್ಯತ್ಯಾಸ ಆಗುತ್ತೆ. ಬಟ್ ಮಲಬಾರ್ ತಳಿಗಳಲ್ಲಿ ಹಂಗೇನಿಲ್ಲ, ಯಾವಾಗ ನಾವು ನೀರು ಕೊಡೋದಿಲ್ಲ ಅದು ಫೆಬ್ರವರಿ 15 ಮೇಲೆ ನೀರು ಕೊಟ್ಟಮೇಲೆ ಕೊತ್ತು ಬರಲಿಕ್ಕೆ ಶುರು ಆಗುತ್ತೆ. ಅದರಿಂದ ಫೆಬ್ರವರಿ 15 ಮೇಲೆ ನೀರು ಕೊಡಲಿಕ್ಕೆ ಶುರು ಮಾಡ್ತೇವೆ. ಸೊ ಬೇರೆ ಸಮಯದಲ್ಲಿ ನೀರು ಕೊಡೋದು ಕಡಿಮೆ. ಕೊತ್ತುಗಳೇ ನೆಲಕ್ಕೆಯನ್ನು ತಗಲಲ್ಲ ಅವು, ಆ ನೆಲಕ್ಕೆ ಅಂದರೆ ಮಲ್ಚ್ ಇರುತ್ತೆ, ಮಲ್ಚ್ ಮೇಲೆ ಹರಡ್ಕೊಳ್ತೇವೆ. ಮಲ್ಚ್ ಸತ್ತೆ ಹಾಕ್ಬೇಕಾಗತ್ತೆ, ನಾವು ಹಾಕಿರುತ್ತೆ ನ್ಯಾಚುರಲ್ ಆಗಿ ಬೀಳ್ತಾ ಇರುತ್ತೆ. ಗರಿಗಳೆಲ್ಲ ಬೀಳ್ತಾ ಇರುತ್ತೆ ಅಥವಾ ನೆರಳು ಮರಗಳಿಂದ ಬೀಳ್ತಿರುತ್ತೆ. ಸೊ ಆದಷ್ಟು ತತ್ತೆ ಮೇಲೆ ಇದ್ದರೆ ಒಳ್ಳೆಯದು. ಆ ಥರ ಗೆದ್ಲು ಗೆದ್ಲು ಇಂಥದ್ದೇನು ಬರೋ ಸಾಧ್ಯತೆ ಇಲ್ಲ ಏಲಕ್ಕಿಯಲ್ಲಿ, ಅಂಥ ಸಮಸ್ಯೆ ಇಲ್ಲ. ಯಾಕೆ ಏಲಕ್ಕಿ ತೋಟಗಳಲ್ಲಿ ಗೆದ್ದು ಬರೋದು ಕಡಿಮೆ, ಯಾಕೆಂದರೆ ತೇವಾಂಶ ಇರುತ್ತೆ, ತೇವಾಂಶ ಇರುತ್ತೆ, ಗೆದ್ಲು ಕಡಿಮೆ, ಯಾಕೆಂದರೆ ತರಗೆಲೆ ಇರುತ್ತಲ್ಲ ಹಾಗಾಗಿ. ಹಾಂ, ಅಂದರೆ ತುಂಬ ಡ್ರೈ ಏರಿಯಾಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ವರ್ಷ ಎಲ್ಲ ನೀರು ಕೊಡಬೇಕಾಗುತ್ತೆ ಮತ್ತು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಸೊ ನಮ್ಮ ಮಲೆನಾಡಲ್ಲಿ ಆ ಥರ ಪ್ರಾಬ್ಲಮ್ಸ್ ಕಡಿಮೆ. ಮುಖ್ಯವಾಗಿ ನಾವು ಕಳೆ ತೆಗೆದು ಸ್ವಚ್ಛತೆ ಕಡೆಗೆ ಗಮನ ಕೊಡಬೇಕು. ಹೌದು, ಅದರಿಂದ ಕೀಟಗಳು ರೋಗಗಳ ಹಾವಳಿ. ಮತ್ತು ಈಗ ಒಣಗಿಸ್ತಾ ಇರ್ತೀವಿ, ಒಳ್ಳೆ ಡ್ರೈಯರ್ಗಳನ್ನು ಹಾಕಿ ಒಣಗಿಸ್ಕೋಬೇಕು. ನಾರ್ಮಲಿ ಒಂದು 50°C ಒಣಗಿಸೋದು, ಒಂದು 18-22 ಗಂಟೆ ಒಣಗಿಸ್ಕೋಬೇಕು. ನಿಧಾನವಾಗಿ ಒಣಗಿಸ್ಕೊಂಡಷ್ಟು ಚೆನ್ನಾಗುತ್ತೆ. ಮತ್ತು ಹೂ ತೆಗಿಲಿಕ್ಕೆ ಈಗಾಗಲೇ ಹೂ ತೆಗೆಯೋ ಮಿಷಿನ್ಗಳು ಬಂದಿದೆ, ಅದರಲ್ಲಿ ತೆಗಿಬೇಕು. ಮತ್ತು ಅದನ್ನು ಚೆನ್ನಾಗಿ ಸ್ಟೋರ್ ಮಾಡ್ಕೊಬೇಕು. ಶೇಖರಣೆ ಬಹಳ ಮುಖ್ಯ, ಯಾಕೆಂದರೆ ತೇವಾಂಶ ತಗೊಳ್ಬಾರ್ದು, ತೇವಾಂಶ ತಗೋಬಾರ್ದು. ಮತ್ತು ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಅದರಿಂದ ಒಂದು ಪ್ಲಾಸ್ಟಿಕ್ ಒಳಗೆ ಕಪ್ಪು ಪ್ಲಾಸ್ಟಿಕನ್ನು ಹಾಕಿ, ಪ್ಲಾಸ್ಟಿಕಲ್ಲಿ ಹಾಕಿ, ಕಪ್ಪು ಪ್ಲಾಸ್ಟಿಕ್ನಲ್ಲಿ ಹಾಕಿ, ಆನಂತರ ಗೋಣಿ ಚೀಲದಲ್ಲಿ ಶೇಖರಣೆ ಮಾಡಬೇಕು. ಮತ್ತು ಯಾವುದೇ ನೀರು ತಾಗಂಗೆ ಇಡಬಾರ್ದು ರೂಮ್ಗಳಲ್ಲಿ. ಸೊ ಗೋಡೆ ಟಚ್ ಆಗದಂಗೆ ಒಳಗೆ ಎತ್ತಿಟ್ಕೊಬೇಕು. ಆದಷ್ಟು ಡ್ರೈ ರೂಮ್ನಲ್ಲಿ ಇಟ್ಕೊಳ್ಳೋದು ಭಾಳ ಮುಖ್ಯ. ಅಂದರೆ ಕೊಯ್ಲಿನ ಹಂತವನ್ನು ನಿರ್ಧಾರ ಮಾಡೋದು ಮುಖ್ಯನಾ? ಕೊಯ್ಲು ಏನಾಗುತ್ತೆ ಅಂದರೆ ಈಗಾಗಲೇ ಸೆಪ್ಟೆಂಬರ್ನಲ್ಲಿ, ಈಗ ಆಗಸ್ಟ್ನಿಂದಲೇ ಶುರುವಾಯಿತು. ಸೊ ಒಂದು 15 ದಿನಕ್ಕೆ ಒಂದೊಂದ್ಸರಿ ಹಣ್ಣು ಆಗ್ತಾ ಇರುತ್ತೆ, ಹಣ್ಣನ್ನು ಕುಯ್ಕೊಬೇಕು. ಒಂದು ಹಣ್ಣು ಅಂತ ಹೇಳಿದ್ರೆ ಏಲಕ್ಕಿಯಲ್ಲಿ ಕರಿಕಾಯಿ ಅಂತೇವೆ, ಅಂದರೆ ಕರಿಕಾಯಿ ಅಂತ ಹೇಳಿದ್ರೆ ಬೀಜ ಕಪ್ಪಿರಬೇಕು, ಅಂಥದ್ದನ್ನು ಮಾತ್ರ ಕುಯ್ಬೇಕು. ಅಂದರೆ ಎಲ್ಲ ಬಿಡಿಸಿ ನೋಡೋಕ್ಕಾಗಲ್ಲ, ಯಾವ್ದನ್ನು ಒಂದು ನೋಡಿ ಅದನ್ನು ಮತ್ತೆ ತೆಗೆದು ಮುಟ್ಟಿದ ತಕ್ಷಣ ಬರುತ್ತೆ ಹಣ್ಣು, ಬೇಗ ಬಂದ್ಬಿಡುತ್ತೆ. ಕರಿಕಾಯಿ ಎಳ್ಕೊಬೇಕು. ಸೊ ಆ ಫೋರ್ಸನ್ನು ತಿಳ್ಕೊಬೇಕು, ಪ್ರತಿಯೊಬ್ಬರು ಎಷ್ಟು ಫೋರ್ಸಲ್ಲಿ ತೆಗೆದ್ರೆ ಬರುತ್ತೆ. ಅಥವಾ ಒಂದು ಹಣ್ಣು ಅದರ ಪಕ್ಕದ ಕಾಯಿ ಕರಿಕಾಯಿ ಅಂತಾರೆ, ಹಣ್ಣು ಹಳದಿ ಆಗಿರುತ್ತೆ, ಸೊ ಎಡ್ಜಸ್ ಬಂದಿರುತ್ತೆ ಅದಕ್ಕೆ. ಸೊ ಅದರಿಂದ ಮುಟ್ಟಿದ ತಕ್ಷಣ ಬರುತ್ತೆ ಕೈಗೆ. ನೆಕ್ಸ್ಟ್ ಕಾಯಿನೂ ಸೇರಿಸಿ ಕುಯ್ಕೋತಾರೆ, ಆವಾಗ ನಿಮಗೆ ಒಂದು 20 ದಿನದ ಒಂದ್ಸರಿ ಕುಯ್ಬೋದು. ಇಲ್ಲಾಂದರೆ ಬರೀ ಹಣ್ಣು ಕುಯ್ದರೆ ನಿಮಗೆ 15 ದಿನಕ್ಕೊಂದೊಂದ್ಸರಿ 10 ದಿನಕ್ಕೊಂದೊಂದ್ಸರಿ ಕುಯ್ಬೇಕಾಗುತ್ತೆ. ಸೊ ಒಂದು ಹಣ್ಣು ಕಾಯಿ ಕುಯ್ದರೆ ಒಂದು 20 ದಿನಕ್ಕೊಂದೊಂದ್ಸರಿ ಕುಯ್ಬೋದು. ಅಂದರೆ ಇದು ಕಾಫಿ ಕೊಯ್ಲಿಗೆ ಬರೋವರೆಗೂ ಮುಂದುವರಿತಲೇ ಇರುತ್ತೆ ಇದು?

77 வயதில் இந்து மஜ்ஜனா ஊர்கண்டிக்கு மரணப்பட்டித்து செரியண்டா நீலம்மா லாலு எங்கட தாமன சொட்டைமண்டா எங்கட ஆக்கிரிக்காரியா நாளை மஜ்ஜனா ஊர்கண்டிக்கு எங்கட ஸ்வகிரக கோத்தூரில் நடப்பாந்து ஒக்கக்கார அரைச்சிட்டித்து நிதன சுத்தி கேளுதிரி. ஆகாஷவாணி மடிக்கேரி சுத்தி சும்பி பிராயோஜகரு ಚಿಟ್ಟಿಮಾರಿ ಕುಂದಚೇರಿ ಗ್ರಾಮದ ಪೊನ್ನೆ ಟಿ ಕೆ ದರ್ಶನ್ ನಿಮ್ಮ ನಂಬಿಕೆನ ಮ್ಯೂಚುವಲ್ ಫಂಡ್ನ ವಿತರಕ ಹೂಡಿಕೆಗೆ ತಜ್ಞರ ಅಭಿಪ್ರಾಯನ ಕೊಡದರೊಟ್ಟಿಗೆ ಶಾಂತಿನ ಜೀವನ ಮತ್ತೆ ಒಳ್ಳೆ ಭವಿಷ್ಯಕ್ಕಾಗಿ ಪ್ರಜಾಪ್ರಭುತ್ವರ ಉಳಿಸಿಕೆ ಹಂಗೆ ಮ್ಯೂಚುವಲ್ ಫಂಡ್ನ ಶುರು ಮಾಡಿಕೆ ಇಂದೇ ಸಂಪರ್ಕ ಮಾಡಿ ಮೊಬೈಲ್ 9741925596. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಕೊಡಗು ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ಇದೇ 16ಕ್ಕೆ ಮಡಿಕೇರಿಯಲ್ಲಿ ನಡೆದಿದೆ. ಯುವ ಸಮೂಹಕ್ಕಾಗಿ ಬೇರೆ ಬೇರೆ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮೈಭಾರತ್, ಕೊಡಗು ಜಿಲ್ಲಾ ಮತ್ತು ತಾಲೂಕುಗಳ ಯುವ ಒಕ್ಕೂಟ, ಮಡಿಕೇರಿ, ಸೋಮರ್ಪೇಟೆ, ವೀರಶ್ಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಕೂಡುಕಟ್ಟಲಿ ಮಡಿಕೇರಿನ ಪದವಿ ಪೂರ್ವ ಕಾಲೇಜಿನ ಸಭಾಭಾಡಲ್ಲಿ ಸ್ಪರ್ಧೆಗೆ ನಡೆದಿದೆ. ಕುಸಿರವು ಅಂದು ಬೆಳಗ್ಗೆ 9:30 ಹಾಜರಾಗಿ ಹೆಸರು ನೋಂದಾಯಿಸಿ ಕಣಕ್ಕೆ. ಜಾನಪದ ನೃತ್ಯ, ಕತೆ ಬರೆಯೋದು, ಕವಿತೆ ಬರೆಯೋದು, ಚಿತ್ರಕಲೆ, ಭಾಷಣ, ವಿಜ್ಞಾನ ಮೇಳ ಸೇರಿದಂಗೆ 15-29 ವಯಸ್ಸಿನ ದಾಖಲಾತಿನೊಟ್ಟಿಗೆ ಹಾಜರಾಕು. ಸುರ್ನಾಯಿ ನಮ್ಮ ಗೆದ್ದವಕ್ಕೆ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿಕೆ ಅವಕಾಶ ಇದ್ದದೆ ಅಂತ ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷರಾದ ಪಿಪಿ ಸುಕುಮಾರವು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಕಡೆಯಿಂದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮ ಇದೇ 9:30 ಮಡಿಕೇರಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರಲಿರುವ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡೆದಿದೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಆದೇಶದ ಮೇಲೆ ಕೊಡಗು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತೆ ತಾಲೂಕಿನ ಸಮಿತಿಗಳಲ್ಲಿ ಮಧ್ಯಸ್ಥಗಾರರಾಗಿ ಕೆಲಸ ಮಾಡಿಕೆ ಕುಸಿ ಇರುವವರಿಂದ ಅರ್ಜಿ ಕರೆದಳು. 15 ವರ್ಷಕ್ಕಿಂತ ಜಾಸ್ತಿ ವಕೀಲ ವೃತ್ತಿಯಲ್ಲಿ ಅನುಭವ ಇರುವ ವಕೀಲರು, ನಿವೃತ್ತ ನ್ಯಾಯಾಧೀಶರು ಸೇರಿದಂಗೆ ಅರ್ಹತೆ ಇರುವವು ಇದೇ 15 ಅಕ್ಟೋಬರ್ ಅರ್ಜಿ ಕೊಡಕೂತ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾವು ತಿಳಿಸಿದಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಇದೇ 8 ಬುಧವಾರ ವೀರಶ್ಪೇಟೆ ತಹಶೀಲ್ದಾರ್ ಕಚೇರಿ ಸಭಾಭಾಡಲ್ಲಿ ನಡೆಸಿಕಿದ್ದ ದೂರು ಅರ್ಜಿ ತಕಣುವ ಕಾರ್ಯಕ್ರಮನ ಇದೇ 10 ತಾರೀಕಿಗೆ ಮುಂದೂಡಲಾಟುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದರು. ರಾಷ್ಟ್ರೀಯ ಹಸಿರು ಪಡೆ, ಇಕೋ ಕ್ಲಬ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ಸ್ಕೌಟ್ ಮತ್ತು ಗೈಡ್ಸ್, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರ ಕೂಡುಕಟ್ಟಲಿ 71ನೇ ವನ್ಯಜೀವಿ ಸಪ್ತಾಹದ ನಿಟ್ಟಲ್ಲಿ ಕೊಡಗು ಅರಣ್ಯ ವೃತ್ತದ ಕಡೆಯಿಂದ ಇದೇ 9:30 ಅರಣ್ಯ ಭವನದ ವೃಕ್ಷೋದ್ಯಾನಕ್ಕೆ ಮುಟ್ಟ ನಡಿಗೆ ಜಾಥಾ ನಡೆದಿದೆ ಅಂತ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರು ತಿಳಿಸಿದರು. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ ಹಂಗೆ ಸಿಡಾಕ್ ಧಾರವಾಡ ಇವರ ಕೂಡುಕಟ್ಟಲಿ ಕೊಡಗು ಜಿಲ್ಲೆಯಲ್ಲಿ ಸ್ವಂತ ಉದ್ಯಮ ನಸರು ಮಡಿಕೆ ಕುಸಿರುವ ಹೆಣ್ಮಕ್ಕಳಿಗೆ 10 ದಿನಗಳ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ನಡೆದಿದೆ. ಕಮ್ಮಿ ತೇಳರ 21 ವರ್ಷ ವಯಸ್ಸಿನವು ಇದೇ 8 ಕೊಡಗು ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ ಇಲ್ಲಿ ಹೆಸರು ನೋಂದಾಯಿಸಿ ಕಣಕುತ್ತ ಸಿಡಾಕ್ ಸಂಸ್ಥೆನ ಜಂಟಿ ನಿರ್ದೇಶಕರು ತಿಳಿಸಿದರು. ತಲಕಾವೇರಿ ದೇವಸ್ಥಾನದಲ್ಲಿ ಇದೇ 8 ನಾಡ್ದು ಮಧ್ಯಾಹ್ನ 2 ಮೇಲೆ ಸ್ವಚ್ಛತಾ ಕೆಲಸ ಮಾಡಿಕಿರುವುದರಿಂದ ದೇವಸ್ಥಾನ ಪ್ರವೇಶ ಇರದಿಲ್ಲ ಅಂತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಯವರು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯವರ ಕೂಡುಕಟ್ಟಲಿ ನಾಳೆ ಬೆಳಗ್ಗೆ 10:30 ಮಡಿಕೇರಿನ ಗಾಂಧಿ ಭವನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ನಡೆದಿದೆ. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ಕಡೆಯಿಂದ 2026-27 ಸಾಲಿನಲ್ಲಿ ಖಾಲಿ ಇರುವ 9 ಮತ್ತು 11 ತರಗತಿ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ಲ್ಲಿ ಅರ್ಜಿ ಕರೆದಿದ್ದು ಅರ್ಜಿ ಹಾಕಿಕೆ ಇದ್ದ ಆಖೇರಿ ದಿನನ ಇದೇ 7 ಮುಟ್ಟ ವಿಸ್ತರಿಸಲಾಯಿತು. ಜಾಸ್ತಿ ಮಾಹಿತಿ ಬೇಕರೆ ನವೋದಯ ಶಾಲಿನ ಸಂಪರ್ಕಿಸಕ್ಕೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕಡೆಯಿಂದ 2025-26 ಸಾಲಿಗೆ ಮತೀಯ ಅಲ್ಪಸಂಖ್ಯಾತರಾದ ಮುಸ್ಲಿಂ, ಜೈನ, ಬೌದ್ಧ, ಸಿಖ್, ಪಾರ್ಸಿ ಜನಾಂಗದವಕ್ಕೆ ಶ್ರಮಶಕ್ತಿ ಯೋಜನೆ, ವೃತ್ತಿ ಪ್ರೋತ್ಸಾಹ, ಸಾಲ ಮತ್ತು ಸಹಾಯಧನ, ಉದ್ಯಮಗಳಿಗೆ ನೇರ ಸಾಲ, ಸ್ವಾವಲಂಬಿ ಸಾರಥಿ, ವಿದೇಶಿ ವಿದ್ಯಾಭ್ಯಾಸ ಸಾಲ, ಸಾಂತ್ವನ, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಹಾಯಧನ ಪಡ್ಕಣಿಕೆ ಆನ್ಲೈನ್ಲ್ಲಿ ಅರ್ಜಿ ಕರೆದಳು. ಕುಸಿರವು ಇದೇ 16 ಅರ್ಜಿ ಹಾಕಕ್ಕೆ. ಕೊಡಗು ಜಿಲ್ಲೆಯಲ್ಲಿ ಪ್ರಸ್ತುತ 17 ಗ್ರಾಮ ಪಂಚಾಯಿತಿಗಳಲ್ಲಿ ಸಮಗ್ರ ನಾಗರಿಕ ಸೇವಾ ಕೇಂದ್ರ ತೆಲ್ರೆ ಗ್ರಾಮೋನ್ ಕೇಂದ್ರಗಳಿಗೆ ಕುಸಿಯಿರುವ ಫ್ರಾಂಚೈಸಿಗಳಿಂದ ಇಡಿಸಿಎಸ್ ಬೆಂಗಳೂರಿಂದ ಅರ್ಜಿ ಕರೆದಳು. ಮಡಿಕೇರಿ ತಾಲೂಕಿನ ಹಾಕತ್ತೂರು, ಕರಿಕೆ, ಮಕ್ಕಂದೂರು, ವೀರಶ್ಪೇಟೆ ತಾಲೂಕಿನ ಅಮ್ಮತ್ತಿ, ಚೆಂಬೆಬೆಳ್ಳೂರು, ಕದನೂರು, ಸೋಮರ್ಪೇಟೆ ತಾಲೂಕಿನ ಗರ್ವಾಲೆ, ದೊಡ್ಡಮಲ್ತೆ,

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆನ್ರುಳ್ಳ ಕುಂಜೀರಾಗಿರೀಶ್ ಭೀಮಯ್ಯ. ಕೊಡಗು ಕಾಫಿ ಬೊಳ್ತೋಕ್ಕೆ ನಲ್ಲ ಪರಿಸರ, ನಳತು ಬೊಳ್ತುವ ಕಾಫಿ ನಲ್ಲ ರಸತರ ಕೂಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಪೆದ ಮಾಡಿತ್ತು. ಪೊಲಾಕ ಪಿಂಗ ವೈಪತ್ತು ಕಾಫಿ ಕುಡಿಚಕ್ಕ ಏದೇ ತರತರ ಆರೋಗ್ಯ ಸಮಸ್ಯೆ ಇಪ್ಪಲ ಆದ್ಯ ಕಾಫಿರ ಬಳಕೆರ ಬಗ್ಗೆ ಅರಿವು ಕೊಡ್ತಿತ್ತು. ಪಿಂಗ ದೇಶತರ ಕಾಫಿರ ಬಳಕೆನ ಜಾಸ್ತಿ ಮಾಡೋಣ ಒಂದು ಕಾಫಿ ಮಂಡಳಿರ ಪೆರಿಯ ಸಂಪರ್ಕಾಧಿಕಾರಿ ಬಿಸ್ವಾಸ್ ಅಣಚಿ. ಕೊಡಗು ವಿಮೆನ್ಸ್ ಕಾಫಿ ಅವೇರ್ನೆಸ್ ಸಂಸ್ಥೆರ ತಾಲೂಕು ಘಟಕತರ ಆದನಲ್ಲಿ ಸೋಮಾರ್ಪೇಟೆ ಚಿಕ್ಕಬಸಪ್ಪ ಕ್ಲಬ್ಲು ನಡೆದ ಅಂತಾರಾಷ್ಟ್ರೀಯ ಕಾಫಿ ನಾಳರ ಕಾರ್ಬಾರ್ಲು ಕೂಡಿಯಾಡಿತ್ತು. ಅವು ತಕ್ಕ ಬಂದತ್ತು. ಸಂಸ್ಥೆರ ಜಂಟಿ ಕಾರ್ಯದರ್ಶಿ ರಾಣಿ ನರೇಂದ್ರ ತಕ್ಕ ಬಂದಿತ್ತು. ಭಾರತ ಕಾಫಿಗೆ ಆದ್ಯ ನಂಗಡ ಸುತ್ತಮುತ್ತ ಪೆದಕೊಂದು ಅಂಡ ಮೂಲಕ ಬಳಕೆದಾರರ ಏರ ಮಾಡೋಕೆ ಪಿನ್ಯ ಕಾಫಿ ಕುಡಿಪಂಗ್ ಪುರುಡುಚುಡುವ ನಿಟ್ಟಲು ಈ ಕಾರ್ಬಾರ್ ಬೆಚ್ಚಂಡಿತ್ತು ಎಂದು ಅಣಚಿ. ಕಾರ್ಬಾರ್ಲು ಮಡಿಕೇರಿ ಕಾಫಿ ಬಳಕಾರರ ಸಂಘತರ ಶ್ಯಾಮ್